ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533 9449829233 ಅಥವಾ jgcs.co.in. ಸುದ್ದಿ ಜೊಂಪೆ ಓದ್ತಾರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕೊಡಗು ಜಿಲ್ಲೆಯಲ್ಲಿ ನಾಳೆಯಿಂದ ಬರುವ ತಿಂಗಳ ತಾರೀಕು 4 ಮುಟ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆ ಯಾವುದೇ ಅವ್ಯವಹಾರಗಳಾಗದಂಗೆ ನಡೆಸುವ ನಿಟ್ಟಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 163 ನಿಯಮದಂಗೆ ಪರೀಕ್ಷಾ ಕೇಂದ್ರ ಸೇರಿದಂಗೆ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿ ಪ್ರದೇಶನ ನಿರ್ಬಂಧಿತ ಪ್ರದೇಶ ಅಂತ ಘೋಷಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜಾವು ಆದೇಶ ಹೊರಡಿಸೋ. ಪರೀಕ್ಷೆ ಸುರಾದ 1 ಗಂಟೆ ಮುಂಚೆಯಿಂದ ಹಂಗೆ ಪರೀಕ್ಷೆ ಮುಗಿಯುವ ಮುಟ ಪರೀಕ್ಷಾ ಕೇಂದ್ರಗಳ 200 ಮೀಟರ್ ವ್ಯಾಪ್ತಿಯಲ್ಲಿರುವ ಜೆರಾಕ್ಸ್ ಅಂಗಡಿಗಳ ಮುಚ್ಚುದು ಸೇರಿದಂಗೆ ಯಾವುದೇ ಧ್ವನಿವರ್ಧಕ ಬಳಕೆ ಮಾಡೋದನ್ನು ನಿಷೇಧ ಮಾಡಿಳು. ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಾಳೆ ಕೊಡಗು ಜಿಲ್ಲೆಗೆ ಭೇಟಿ ಕೊಟ್ಟವೆ. ಇವು ನಾಳೆ ಭಾಗಮಂಡಲಿ ನಡೆಯುವ ದೊಡ್ಡ ಮಟ್ಟದ ಜಲ ಸಂರಕ್ಷಣಾ ಅಭಿಯಾನದ ಪ್ರಯುಕ್ತ ತಲಕಾವೇರಿಯಲ್ಲಿ ನಡೆಯುವ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಉಪಮುಖ್ಯಮಂತ್ರಿ ಅವರ ಹೆಚ್ಚುವರಿ ಆಪ್ತ ಕಾರ್ಯದರ್ಶಿಯವರು ತಿಳಿಸಿದರು. ಎನ್ಟಿಇಪಿ ಕಾರ್ಯಕ್ರಮ ಕ್ಷಯಮುಕ್ತ ಭಾರತ ಅಭಿಯಾನದಡಿಲಿ ಇದೇ ತಿಂಗಳ ತಾರೀಕು 24 ಹಗಲು 11 ಗಂಟೆಗೆ ವಿಶ್ವ ಕ್ಷಯರೋಗ ದಿನಾಚರಣೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಕಾಲೇಜಿನ ಸಭಾಬಾಡಿಲಿ ನಡೆದಿದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ, ಶುಂಠಿಕೊಪ್ಪ ಕೊಡವ ಸಮಾಜ ಇವರ ಸಹಯೋಗಲಿ ಶುಂಠಿಕೊಪ್ಪ ನಾಡು ಕೊಡವ ನಮ್ಮೆ ಕಾರ್ಯಕ್ರಮ ನಾಳೆ ಹೊತ್ತಾರೆ 9 ಗಂಟೆಗೆ ಶುಂಠಿಕೊಪ್ಪ ಕೊಡವ ಸಮಾಜದಲ್ಲಿ ನಡೆದಿದೆ. ವಿರಾಜ್ಪೇಟೆ ಚಾಣಕ್ಯ ಕೋಚಿಂಗ್ ಸೆಂಟರ್ಲಿ ಸಿಇಟಿ ಜೆಇಇ ಹಂಗೆ ನೀಟ್ ಬರೆಯುವ ಆಕಾಂಕ್ಷಿಗಳಿಗೆ 10ನೇ ವರ್ಷದ ಪುಕ್ಸಟೆ ಕಾರ್ಯಾಗಾರ ನಾಳೆಯಿಂದ 3 ದಿನ ನಡೀತಿದ್ದು ಬ್ಯಾರೆ ಬ್ಯಾರೆ ಕೇಳಿಪಟ್ಟ ಪ್ರತಿಷ್ಠಿತ ಕಾಲೇಜುಗಳ ಪ್ರಾಧ್ಯಾಪಕರು ತರಬೇತಿನ ಕೊಟ್ಟವೆ. ಆಸಕ್ತರು ಈ ಅವಕಾಶನ ಬಳಸಿಕೊಳ್ಳುವಂಗೆ ಟ್ರಸ್ಟ್ನ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದರು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ ತಿಂಗಳ ತಾರೀಕು 24 ಮಾಜಿ ಸೈನಿಕರ ಸಮಾವೇಶನ ಕ್ರಿಸ್ಟಲ್ ಹಾಲ್ನಲ್ಲಿ ಏರ್ಪಾಟು ಮಾಡಿದ್ದು ಪಾಲಿಕ್ಲಿನಿಕ್ ಆ ದಿನ ಮುಚ್ಚಿದ್ದದೇತ ಹಂಗೆ ವೈದ್ಯಕೀಯ ಸೇವೆಗೆ ಬೇಕಾದ್ರೆ ಡಾಕ್ಟರ್ಗ ಮೆಡಿಕಲ್ ಕ್ಯಾಂಪ್ಲಿ ಸಿಕ್ಕುವೇತ ಪ್ರಕಟಣೆಯಲ್ಲಿ ತಿಳಿಸಿದಳು. ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರ, ಸಸ್ಯತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿ, ಐಸಿಎಆರ್ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರ ಸಹಯೋಗಲಿ ಸಸ್ಯತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆನ 1 ದಿನದ ಅರಿವು ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 27 ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದಿದೆ. ಕೊಡಗು ಗೌಡ ಯುವ ವೇದಿಕೆ ವತಿಯಿಂದ ಬರುವ ತಿಂಗಳ ತಾರೀಕು 20 ಮೇ 4 ಮುಟ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ಜಿಪಿಎಲ್ ಗೌಡ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಟಿ20 ಕ್ರಿಕೆಟ್ ಪಂದ್ಯಾಟ ನಡೆದಿದೆ. ಈ ಸತಿ ಒಟ್ಟು 10 ಫ್ರಾಂಚೈಸಿಗೆ ಭಾಗವಹಿಸಿ ಆಟಗಾರನ ಬಿಡ್ಡಿಂಗ್ಲಿ ಆಯ್ಕೆ ಮಾಡಿಕೊಂಡಿದ್ದು ಈ ಕ್ರೀಡಾಕೂಟದೊಟ್ಟಿಗೆ ಜನಾಂಗದ ಸಂಸ್ಕೃತಿನ ಬಿಂಬಿಸುವ ಬ್ಯಾರೆ ಬ್ಯಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂಗೆ ಪಂದ್ಯಾವಳಿನ ನೇರ ಪ್ರಸಾರ ಸಹ ಇದ್ದದೇತ ವೇದಿಕೆನ ಶಿಸ್ತು ಸಮಿತಿ ಅಧ್ಯಕ್ಷರಾದ ನವೀನ್ ದೇರಳಾವು ತಿಳಿಸಿದಳು. ಭಾರತೀಯ ಭೂಸೇನೆ ಇದೇ ತಿಂಗಳ ತಾರೀಕು 24 ಹೊತ್ತಾರೆ 9 ಗಂಟೆಗೆ ಮಡಿಕೇರಿನ ಸ್ಟುವರ್ಟ್ ಹಿಲ್ ಇರುವ ಕ್ರಿಸ್ಟಲ್ ಹಾಲ್ನಲ್ಲಿ ಮಾಜಿ ಸೈನಿಕರು ಮತ್ತು ವೀರನಾರಿಯರಿಗಾಗಿ ಜನಸಂಪರ್ಕ ರ್ಯಾಲಿ ಏರ್ಪಾಟು ಮಾಡಿದ್ದು ಸ್ಪರ್ಶ ಪಿಂಚಣಿ ಸಿಎಸ್ಟಿ ಹಂಗೆ ಇಸಿಎಚ್ಎಸ್ಗಳ ಬಗ್ಗೆ ಮಾಹಿತಿ ಹಂಗೆ ಪುಕ್ಸಟೆ ವೈದ್ಯಕೀಯ ಮತ್ತು ಹಲ್ಲು ತಪಾಸಣಾ ಶಿಬಿರ ನಡೆದಿದೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿ ನಾನೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಭಾರತೀಯ ವಿದ್ಯಾಭವನ ಕೊಡಗು ಕೇಂದ್ರದ ವತಿಯಿಂದ ಮಾನಸಿಕ ಅಸ್ವಸ್ಥತೆ ಮತ್ತು ಸಮಸ್ಯೆಗಳ ನಿವಾರಣೆಗೆ ಕೌನ್ಸೆಲಿಂಗ್ ಅಂದರೆ ಆಪ್ತ ಸಮಾಲೋಚನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಥೆರಪಿಗಳು ಕೊಡಗಿನ ಜನತೆಗೆ ಲಭ್ಯವಾಗುವಂತೆ ಪ್ರಾಜೆಕ್ಟ್ ಮನಸ್ವಿ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ್ದು, ಇಲ್ಲಿ ಅನುಭವಿ ತಜ್ಞರ ಮಾರ್ಗದರ್ಶನ ಹಾಗೂ ಸಲಹೆಗಳು ಕೈಗೆಟುಕುವ ಶುಲ್ಕದಲ್ಲಿ ಜನರಿಗೆ ಲಭ್ಯವಿದೆ. ಮಕ್ಕಳು ಸೇರಿದಂತೆ ಎಲ್ಲಾ ವಯೋಮಾನದವರಿಗೆ ಈ ಸೇವೆಗಳು ಅನ್ವಯಿಸುತ್ತದೆ. ಮಾನಸಿಕ ಒತ್ತಡ, ಆತಂಕ, ಖಿನ್ನತೆ, ಕಲಿಕಾ ತೊಡಕುಗಳು, ಮದ್ಯಪಾನ ಮತ್ತಿತರ ವ್ಯಸನಗಳಿಗೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮತ್ತು ಸೈಕಿಯಾಟ್ರಿಸ್ಟ್ ಇವರ ಸೇವೆ ಲಭ್ಯವಿದೆ. ಅಲ್ಲದೆ ಸ್ಪೀಚ್ ಥೆರಪಿ, ಹಿಯರಿಂಗ್ ಅಸೆಸ್ಮೆಂಟ್ ಹಾಗೂ ಆಕ್ಯುಪೇಷನಲ್ ಥೆರಪಿ ಸೇವೆಗಳು ಲಭ್ಯವಿದೆ. ಈ ಸೇವೆಗಳನ್ನು ಪಡೆಯಲು ಸಂಪರ್ಕಿಸಿ ಭಾರತೀಯ ವಿದ್ಯಾಭವನ ಕಚೇರಿ, ಓಂಕಾರೇಶ್ವರ ದೇವಾಲಯ ರಸ್ತೆ, ಮಡಿಕೇರಿ. ಕಾಲ್ 9345342916. ಮೊಬೈಲ್ ನಂಬರ್ ಮತ್ತೊಮ್ಮೆ 9345342916. ಕಾವೇರಿ ಎಸ್ಟೇಟ್ ಕೊಳಕೇರಿ ನಾಪೋಕ್ಲು. ಪ್ರಕೃತಿ ಮಡಿಲಲ್ಲಿ ಆರಾಮದಾಯಕ ವಾಸ್ತವ್ಯಕ್ಕಾಗಿ ಪ್ರೀಮಿಯಂ ಕ್ಯಾಟಗರಿ ರೂಮ್ಸ್, ಸ್ವಿಸ್ ಟೆಂಟ್ ಕಾಟೇಜಸ್ ಲಭ್ಯ. ರೆಸ್ಟೋರೆಂಟ್ ನಲ್ಲಿ ರುಚಿಕರವಾದ ವಿಶೇಷ ಊಟೋಪಚಾರ, ವಿಶೇಷ ಸಂದರ್ಭಗಳನ್ನು ಆನಂದಿಸಲು, ಸಣ್ಣ ಪಾರ್ಟಿಗಳನ್ನು ಆಯೋಜಿಸಲು ಸುಂದರ ಸ್ಥಳ. ನಿಮ್ಮ ಬೇಡಿಕೆಗೆ ತಕ್ಕಂತೆ ಕ್ಯಾಟರಿಂಗ್ ಸೌಲಭ್ಯ. ಸಂಪರ್ಕಿಸಿ ಕಾವೇರಿ ಎಸ್ಟೇಟ್ ಕೊಳಕೇರಿ ನಾಪೋಕ್ಲು. ಕಾಲ್ ರೀನಾ ನಾಣಯ್ಯ 9972488275. ಅಪ್ಪಚಿರ ರಮೀನಾಣಯ 8762345537. ಟಾಟಾ ಉತ್ಪನ್ನಗಳ ಕಾರ್ಗಳ ಶೋರೂಮ್ ಅರಸ್ ಕಾರ್ಸ್. ಇಲ್ಲಿ ಸಿಎನ್ಜಿ, ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ಕಾರ್ಗಳು ಸೇರಿದಂತೆ 5 ಲಕ್ಷದಿಂದ ಹಿಡಿದು 34 ಲಕ್ಷಗಳವರೆಗಿನ ಎಲ್ಲಾ ಮಾದರಿಯ ಕಾರುಗಳು ಲಭ್ಯವಿದೆ. ಯುಗಾದಿ ಹಬ್ಬದ ಹಲವು ಆಕರ್ಷಕ ಆಫರ್ಗಳು ನಿಮಗಾಗಿ. ಟೆಸ್ಟ್ ಡ್ರೈವ್, ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬನ್ನಿ ಟಾಟಾ ಮೋಟಾರ್ಸ್ ಅರಸ್ ಕಾರ್ಸ್, ಮಡಿಕೇರಿ, ಕುಶಾಲನಗರ ಮತ್ತು ಕೋಣಿಯೊಪ್ಪ. ಕಾಲ್ ಬೆನ್ ಬೋಪಣ್ಣ 8296643616. ഒമാനെകൊടുകള് 1997 പാണ്ഡണ്ട കുട്ടനിയജ്ജൻ ഒപ്പിഞ്ഞ അയങ്ങട തമ്മണനുമാണ് പാണ്ഡണ്ട കാശിയപ്പനും കുടിത്ത് കൊടവ ഹാക്കി അക്കാഡമിയ ആദരവിൽ മൊഴിയിട്ട ഒരു കാർബാർ അതേ കൊടവ ഒക്കൊടൊക്കട നടുവിൽ നടപ്പുറത്ത ഹാക്കി കളി നമ്മ ഈ നിട്ടില് ഈ ആണ്ട് ഈ കളി നമ്മന മുത്തണ്ട ഒക്കാര കൊടവ ഹാക്കി അക്കാഡമിയ ആദരവിൽ മടിക്കേരിയില് ഈ ആണ്ട് 25 കാലത്ര ബുള്ളി നമ്മക്ക് മുട്ടിട്ടുണ്ട് അതേപോലെ കഴിഞ്ഞ 24 കാല ഏതെല്ല ഒക്കാര ഈ കളി നമ്മന പെർത്ത് ചായോടെ നടത്തി തന്നാണ്ട പെരമകായത് അയങ്ങടെല്ലട ബല്യമനക്ക് ഒളിമ്പിക്സ് മാതിരിൽ ഹാക്കിട ഒരു തൂടുപൊളിച്ച കച്ചിട്ട് ഒക്കൊടൊക്കട ബല്യ ಕೊಂಡಪೋಪನೆಗೆ ತೀರ್ಮಾನ ಮಾಡಿತ್ತು. ಇಂದ ಪೋಲೆ ಇದೇ ತಿಂಗ ಇರುವ ತಂಜನೆ ನಾಳಂಕೆಂಜ ಆದ್ಯವಾಯ್ತು. ಪಾಂಡಂಡ ಒಕ್ಕಡ ಬಲ್ಯ ಮನೆಯಲ್ಲಿ ತೂಡು ಬುಲ್ಚ ಕಚ್ಚಿಟ್ಟು ಇರುವ ತಂಜಿ ಇರುವ ತಾರು ಪಿಂಜ ಇರುವ ತೇಳಾಂಗ್ ಎಲ್ಲ ಒಕ್ಕತ್ರ ಬಲ್ಯ ಮನೆಗೂ ಪೋಪ ಪಿಂಜ ಇರುವ ತಟ್ಟನೆ ನಾಳಂಕೆಲು ಮುದ್ದಂಡ ಒಕ್ಕತ್ರ ಹಾಕಿ ಕಳಿ ಉದ್ಘಾಟನೆ ರಂದು ಪೋಪ ನಡಪುಲು ಇದೇ ತೂಡು ಬುಲ್ಚ ಪುಡ್ಚಂಡು ಪರಂಬು ಕತ್ತನೆ ಪೋಪ. ಇಂದ ಮಾರಿಪತ್ತು ಹಾಕಿ ಉದ್ಘಾಟನಾ ನಡಪುಗೆ ಕೊಡವ ಮಾಜನ ಪಿಂಜ ಹಾಕಿ ಕಳಿರ ಅಭಿಮಾನಿಯ ಏರ ಕಡೆದು ಬಂದು ಕೂಡಿ ಅರಿತು ಸಾಕರ ತರನೊಂದು ಕೇಟವ ಮುದ್ದಂಡ ಕಪ್ ಹಾಕಿ ಅಧ್ಯಕ್ಷ ಪಿಂಜ ಕಾರ್ಯಪಡೆ ಕಾರಂಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನಾ ಬೋಪಣ್ಣ. ಕರ್ನಾಟಕ ರಾಜ್ಯೇತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವು ನಾಳೆ ಕೊಡಗಕ್ಕೆ ಬಂದಿದ್ದು ಬೃಹತ್ ಜಲ ಸಂರಕ್ಷಣಾ ಅಭಿಯಾನತ್ರ ಪ್ರಯುಕ್ತ ಭಾಗಮಂಡಲ ಪಿಂಜಾತಲ ಕಾವೇರಿಯಲ್ಲಿ ವಿಶೇಷ ಪೂಜೆ ಮಾಡುವ. ಈ ನಿಟ್ಟಿಲು ನಾಳೆ ಪೋಲಾಕ ಬೆಂಗಳೂರು ಹೆಚ್ಎಎಲ್ ವಿಮಾನ ನಿಲ್ದಾಣದಿಂದ 7 ಗಂಟೆಗೆ ಹೊರಟಿದ್ದು ಪೋಲಾಕ 8:15 ಭಾಗಮಂಡಲಕ್ಕೆ ಬಂದಿದ್ದು ಭಗಂಡೇಶ್ವರ ಸನ್ನಿಧಿಗೆ ಪೂಜೆ ಮಾಡಿದ್ದು ಅಲ್ಲಿಂದ ತಲ ಕಾವೇರಿಲಿ ಕಾವೇರಮ್ಮಕ್ಕೆ ಪೂಜೆ ಸಮರ್ಪಣೆ ಮಾಡುವ ಎಂದು ಉಪಮುಖ್ಯಮಂತ್ರಿಯ ಆಪ್ತ ಕಾರ್ಯದರ್ಶಿ ಅರಿವಿಕೆ ತಂದಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸುಂಟಿಗೋಪ ಕೊಡವ ಸಮಾಜ ಇಂಗಡ ಕೂಡುಕೂಟತ್ತು ಸುಂಟಿಗೋಪ ನಾಡು ಕೊಡವ ನಮ್ಮ ಕಾರ್ಯಕ್ರಮ ನಾಳೆ ಪೋಲಾಕ 9 ಗಂಟೆಗೆ ಸುಂಟಿಗೋಪ ಕೊಡವ ಸಮಾಜದ ನಡಪ. ಸುಂಟಿಗೋಪ ನಗರದಿಂದ ಕೊಡವ ಸಮಾಜ ಕತ್ತನೆ ಸಾಂಸ್ಕೃತಿಕ ಮೆರವಣಿಗೆ ನಡಪ. ಈ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಶಾಸಕ ಡಾಕ್ಟರ್ ಮಂತರ್ಗೌಡ, ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷಗಳಾದ ಅಜ್ಜಿನಕಂಡ ಸಿ ಮಹೇಶ್ನಾಚಯ್ಯ, ಸುಂಟಿಗೋಪ ಕೊಡವ ಸಮಾಜದ ಅಧ್ಯಕ್ಷಗಳಾದ ಚೇಂದ್ರಿಮಠ ಡಾಲಿ ಕರುಂಬಯ್ಯ ಅಲ್ಲತೆ ಕನಪಟ್ಟ ಬಿಂದುವ ಕೂಡಿಯಾಡುವ. ಕೊಡಗು ಜಿಲ್ಲೆಯಲ್ಲಿ ನಾಳೆಂಜಿ 4 ಎಸ್ಎಸ್ಎಲ್ಸಿ ಪರೀಕ್ಷೆ ನಡಪ. ಎದೆ ಬಾಂಡ್ ವ್ಯವಹಾರ ಇಲ್ಲತೆ ಸುಗಮವಾಯಿತು. ಪರೀಕ್ಷೆಯನ್ನು ನಡೆಸುವ ನಿಟ್ಟಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಕಲಂ 163 ಅಡಿಯಲ್ಲಿ ಪರೀಕ್ಷಾ ಕೇಂದ್ರ ಕೂಡ ನನಿಕೆ ಕೇಂದ್ರ ಸುತ್ತ 200 ಮೀಟರ್ ವ್ಯಾಪ್ತಿರ ಜಾಗತನ ನಿರ್ಬಂಧಿತ ಪ್ರದೇಶ ಅಂತ ಘೋಷಣೆ ಮಾಡಿತು. ನಿಷೇಧಿತ ವಲಯತಿಲ ಮೊಬೈಲ್, ಸ್ಮಾರ್ಟ್ ವಾಚ್, ಎಲೆಕ್ಟ್ರಾನಿಕ್ ವಸ್ತು 200 meters ವ್ಯಾಪ್ತಿಲ ಉಳ್ಳ ಜೆರಾಕ್ಸ್ ಅಂಗಡಿ ಅಲ್ಲತೆ ಚೀಟಿ ಅಥವಾ ಬೋರೆ ಒಳದಿಕೊಡುಪನ್ನಿಕೆ ನಿಷೇಧ ಮಾಡಿತು ಅಂತ ಜಿಲ್ಲಾಧಿಕಾರಿ ಪಿನ್ಯಾ, ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜ ಅವು ಅರಿಚಿಟ್ಟಿತು. ಗೋಣಿಕಪ್ಪ ಕಾವೇರಿ ಕಾಲೇಜ್ ಕಳಿಂಪರ್ಮೂಲ ನಾಳೆಂಜಿ 23 ನೆಸ್ಲೆ ಕೆಫೆ ಕೊಡಗು ಕಪ್ ನಡಪ. ಹಾಕಿ ಕೂಟ್ ಸಂಸ್ಥೆರ ಅಡಿಲ ನಡಪ ಈ ಕಳಿಕೂಟದ ಒಟ್ಟು ತಂಡ ಕೂಡಿಯಾಡುವ. ನಾಳೆ ಪೊಲಕ ನಿವೃತ್ತ ಮೇಜರ್ ಪಳಂಗಂಡ ಕುನಾಲ್ ಕುಟ್ಟಪ್ಪ ಉದ್ಘಾಟನೆ ಮಾಡುವ. ನಾಳಂಕೆ 23 ನಡಪ ಆಕಿರಿ ಸಮಾರಂಭತ್ ಸಂಸದ ಯದುವೀರ್ ಒಡೆಯರ್, ಶಾಸಕಗಳಾದ ಎಎಸ್ ಪೊನ್ನಣ್ಣ, ನೆಸ್ಲೆರ ಅಧಿಕಾರಿ ಮುನೀರ್ ತಿವಾರಿ, ಕಾವೇರಿ ವಿದ್ಯಾಸಂಸ್ಥೆರ ಅಧ್ಯಕ್ಷ ಪಿನ್ಯಾ, ಪ್ರಾಂಶುಪಾಲಂಗ ಅಲ್ಲತೆ ಹಾಕಿ ಕೂರ್ಟ್ ಪ್ರಮುಖಂಗ ಕೂಡಿಯಾಡುವ. ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರ ಸತ್ಯತಳಿ ರಕ್ಷಣೆ ಪಿನ್ಯಾ, ರೈತಂಗಡ ಹಕ್ಕು ಪ್ರಾಧಿಕಾರ ನವದೆಹಲಿ, ಐಸಿಎಆರ್ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇಂಗಡ ಕೂಡುಕೂಟತ್ ನಾಳಾಂಕ 27 ಪೊಲಕ 10:30 ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪತ್ತಿಲ್ ಸಸ್ಯತಳಿ ರಕ್ಷಣೆ ಪಿನ್ಯಾ ರೈತಂಗಡ ಹಕ್ಕುಗಳ ಕಾಯ್ದೆರ ಮೀದ ಓರ ದಿನತರ ಅರಿವು ಕಾರ್ಯಕ್ರಮ ನಡಪ. ಅರ ಮಾಹಿತಿಕ್ ಏಳು ದಂಡು ಏಳು ನಾಲ್ಕು ಸಂಪರ್ಕ ಮಾಡಲು ಅಂತ ಗೋಣಿಕೊಪ್ಪ ಕೆವಿಕೆ ಮುಖ್ಯಸ್ಥಂಗ ಅರಿಸಿಟ್ಟಿತು. ವಿರಾಜಪೇಟೆರ ತೆಲಗುರು ಬೀದಿಲುಳ್ಳ ಚಾಣಕ್ಯ ಕೋಚಿಂಗ್ ಸೆಂಟರ್ಲ ಸಿಇಟಿ, ಜೆಇಇ, ಪಿನ್ಯಾ, ನೀಟ್ ಆಕಾಂಕ್ಷಿಯ ಬಣ್ಣೆ ತರಬೇತಿ ಕಾರ್ಯಕ್ರಮ ನಾಳೆಂಜ 3 ದಿನ ಕಾಲ ನಡಪ.